ಸಮಯ 6:58. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರ್ ಹಮ್ ತೋ ಸಭಿ ಡಾಲೆ ಹೈ. ಸಭ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಹೈ ಔರ್ ಚಾಖಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೆ ಹೈ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तक जैविक खेती शुरू करूंगा. माटी से प्रेम की परंपरा है परंपरागत खेती. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವ ಕುರಿತು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಮಾಣಿಕ್ಯನಹಳ್ಳಿಯ ಕೃಷಿಕ ಹಾಗೂ ರಂಗ ಕಲಾವಿದ ಬಿ ಕಾಳಪ್ಪ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಮಾಣಿಕ್ಯನಹಳ್ಳಿಯಲ್ಲಿ ಶಿಕ್ಷಕರಾಗಿ ಡ್ರಾಮಾ ಮಾಸ್ಟರ್ ಆಗಿ ಸಾಕಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಈಗ ನಿವೃತ್ತರಾಗಿ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಬಿ ಕಾಳಪ್ಪ ಅವರು. ಕಾಳಪ್ಪ ಅವ್ರಿಗೆ ಒಂದು 3.5 ಎಕರೆ ಜಮೀನಿದೆ. ಅಲ್ಲಿ ತೆಂಗಿನ ಸಸಿಗಳನ್ನು ನೆಟ್ಟಿದ್ದಾರೆ. ಫಲ ಕೊಡುವಂತಹ ಹಂತಕ್ಕೆ ತೆಂಗಿನ ಸಸಿಗಳಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ರಾಗಿ ಬೆಳೀತಾರೆ ತೆಂಗಿನ ತೋಟದಲ್ಲಿ, ಮಧ್ಯದಲ್ಲಿ ಇನ್ನಿತರ ಬೇಳೆಕಾಳು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಪಶುಪಾಲನೆಯನ್ನು ಮಾಡಿರುವಂತಹ ಅನುಭವ, ಈಗಾಗಲೇ ಆಡು ಕುರಿ ಮೇಕೆ ಇವುಗಳ ಒಂದು ಸಾಕಣೆಯಲ್ಲೂ ಆಸಕ್ತಿಯನ್ನು ವಹಿಸಿದ್ದಾರೆ. ಕಾಳಪ್ಪ ಅವರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಈಗ ಶಿಕ್ಷಕರಾಗಿ ನಿಮ್ಮ ಸೇವಾವಧಿ ಮುಗಿದಿದೆ? ಮುಗೀತು. ನಿವೃತ್ತರಾಗಿ ಎಷ್ಟು ವರ್ಷ ಆಯಿತು? ಸುಮಾರು ಒಂದು 6 ವರ್ಷ ಆಯ್ತು ಬುದ್ಧಿ. ಆಗ ಸರ್ವಿಸ್ ಅಲ್ಲಿ ಇದ್ದಾಗ್ಲೂ ಕೃಷಿ ಮಾಡ್ತಾ ಇದ್ರ? ಕೃಷಿ ಮಾಡ್ಕೊಂಡೇ ಹೋಗ್ತಿದ್ದೆ ಬುದ್ಧಿರೆ. ನಾನು ಬೆಳಿಗ್ಗೆದ್ದು 5 ಗಂಟೆಗೆ ಎದ್ದು ಭೂಮಿಗೆ ಹೋಗಿ ಕಲ್ಲು ಮುಳ್ಳು ಆಳು ಮುಳ್ಳು ಕಿತ್ತು ವ್ಯವಹಾರ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ 9:30 ಬಂದು ಮನೇಲಿ ಊಟ ಮಾಡಿಕೊಂಡು ನಾನು ಶಾಲೆಗೆ ಹೊರಟೋಗ್ತಿದ್ದೆ ಬುದ್ಧಿರೆ. ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದ್ರೆ? ನಂದು SLC PUC ಮುಗಿಸ್ಕೊಂಡೆ ಬುದ್ಧಿ. ಆಮೇಲೆ PUC ಮುಗಿಸ್ಕೊಂಡೆ ನನಗೆ ಅಪಾಯಿಂಟ್ ಆಯಿತು. ಆನ್ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಕನ್ಫರ್ಮ್ ಆಯಿತು ಬುದ್ಧಿ, ನಾನು ಉಪಾಧ್ಯಾಯನೇ ಕೆಲಸ ಮಾಡಿಕೊಂಡು ವ್ಯವಸಾಯನೂ ಅನುಸರಿಸ್ಕೊಂಡೆ. ತಂದೆ ಕಾಲದಿಂದ ಬಂದದ್ದು ಕೃಷಿ ನಿಮಗೆ? ಕೃಷಿ ಬುದ್ಧಿ. ಎಷ್ಟು ಎಕರೆ ಆಯಿತು? ಒಂದು 4 ಎಕರೆ ಜಮೀನು ಇತ್ತು ಬುದ್ಧಿ. ನಾವು ಅಣ್ಣ ತಮ್ಮದ್ರು 3 ಜನ. ಅಣ್ಣ ತಮ್ಮ 3 ಜನ ಆದರೆ ಅವರು ಅವಿದ್ಯಾವಂತರು. ಒಬ್ಬ ತಮ್ಮ ಈ ಧನಿ ವ್ಯಾಪಾರ ಮಾಡ್ತಾ ಇದ್ದ, ಇನ್ನೊಬ್ಬ ಅಣ್ಣ ಅವನು ವ್ಯವಸಾಯ ಮಾಡ್ತಿದ್ರು. ನಾನು ಅಷ್ಟೇ ಇಟ್ಟು ಏನು ಸಂಬಳ ತಗೊಳ್ಳುವ ಉಪಾಧ್ಯಾಯನ ಆದ್ದರಿಂದ ನೀವು ಮಾಡ್ಕೊಂಡ್ರಪ್ಪ, ನೀವು ಮಾಡ್ಕೊಂಡು ಬಿಟ್ಟದ್ದು ನನಗೆ ಕೊಡಿಗೆ ಅಂತ ಹೇಳ್ಬಿಟ್ಟು 3/4 ಎಕರೆ ನನಗೆ ಬಿಟ್ಟರು. ಅದನ್ನು ಮಾತ್ರ ನಾನು ಉಪಯೋಗಿಸ್ತಾ ಇದ್ದೀನಿ ಬುದ್ಧಿ. ಈ ಥರ ಬಿಟ್ಟುಕೊಟ್ಟಿದ್ದು ಎಷ್ಟು ವರ್ಷ ಆಯ್ತು ಅವರು? ಸುಮಾರು ಬಿಟ್ಟು ನಾನು ಒಂದು 20 ವರ್ಷ ಆಗಿದ್ದು ಬುದ್ಧಿ. 20 ವರ್ಷದಿಂದ ನಿಂತಲೇ ನನಗೆ ಬಿಟ್ಕೊಟ್ಬಿಟ್ರು. ನಾ ಯಾರು ನನಗೆ, ಅದು ಗುಡ್ಡ ಭೂಮಿ, ಅದು ಕಾಲುವೆ ಹೊರಟೋಗಿತ್ತು, ಕಾಲುವೆ ಹೊರಟೋಗಿತ್ತು ಭೂಮಿ. ಅದನ್ನು ಮಟ್ಟ ಮಾಡಿಸ್ಕೊಂಡು ವ್ಯವಹಾರ ಮಾಡಿಕೊಂಡು ನಾನು ಅದರಲ್ಲಿ ವ್ಯವಸಾಯ ಮಾಡ್ಕೊತಾ ಇದ್ದೀನಿ ಜೀವನಕ್ಕೆ. ಈಗ ಖರ್ಚಿಗೆ ಕಾಸು ಬರ್ತಾ ಇತ್ತು, ಸರ್ಕಾರಿ ನೌಕರಿ ಇತ್ತು. ಹೌದು. ಆದರೂ ಕೃಷಿನ ಮುಂದುವರಿಸಬೇಕು ಅಂತ ಯಾಕನ್ನಿಸ್ತು ನನಗೆ? ಯಾಕೆಂದರೆ ನನ್ನ ಆರೋಗ್ಯಕ್ಕೆ ಎಲ್ತೀಸ್ ವೆಲ್ತ್ ಅಂತ ಬುದ್ಧಿ, ಆರೋಗ್ಯವೇ ಭಾಗ್ಯ. ನಾನು ಬೆಳಿಗ್ಗೆ ಎದ್ರೆ ವಾಕ್ ಮಾಡೋದಕ್ಕಿಂತ ಜಮೀನಲ್ಲಿ ಹೋಗ್ಬಿಟ್ಟು ನಾಲ್ಕು ಕಲ್ಲೆತ್ತದು. ನಾನು ಟಿ ವಿ ಎಸ್ ಮಾಡಿಕೊಂಡಿದ್ದೆ ಒಂದು ಗಾಡಿ, ಆ ಟಿ ವಿ ಎಸ್ನಲ್ಲಿ ಗೊಬ್ಬರ ತಗೊಂಡೋಗ್ಬಿಟ್ಟು ಹೊಲಕ್ಕೆ ಹಾಕ್ತಿದ್ದೆ, ಗುಡಿಸಿ ವ್ಯವಸ್ಥೆ ಮಾಡಿಕೊಂಡು. ಈ ರೀತಿಯಾಗಿ ನಾನು ಆರೋಗ್ಯ ಕಾಪಾಡೋದಕ್ಕೋಸ್ಕರವಾಗಿ ಈ ಕೃಷಿ ನಂಬಿಸ್ಕೊಂಡೆ. ಆಮೇಲೆ ಕೊಂಡಿ ತಿನ್ನೋದಕ್ಕಿಂತ ಬೆಳೆದಿ ತಿನ್ನೋದು ಬಹಳ ಮುಖ್ಯ ಅನ್ನೋದನ್ನ ನಾನು ಜೀವನದಲ್ಲಿ ಅಳವಡಿಸ್ಕೊಂಡೆ. ಬುದ್ಧಿ, ಮೊದಲು ಯಾವ ಬೆಳೆ ಬೆಳೆದ್ರಿ ನೀವು? ರಾಗಿ ಬೆಳೆದೆ ಬುದ್ಧಿ, ರಾಗಿನೇ ಬೆಳೆದೆ. ಎಷ್ಟು ಎಕರೆ ಆಯ್ತು? ರಾಗಿ ಬೆಳೆದೆ ಅದೇ ಮುಕ್ಕಾಲು ಎಕರೆ ರಾಗಿ ಬೆಳೆದೆ ಬುದ್ಧಿ. ರಾಗಿ ಬೆಳೆದೆ ಒಂದ ಎಂಟತ್ ಪಲ್ಲ ರಾಗಿ ಆಯ್ತು. ಬಹಳ ಆನಂದವಾಗಿ ಇಂಡಾಪು ಏಳು ಹಾಕಿದ್ದೆ, ವಿಷಿಪರಂ ರಾಗಿ ತಂದು ಆ ದಾರಿನಲ್ಲಿ ಹೋಗೋರೆಲ್ಲ ಮಾಸ್ಟರ್ ಎಲ್ಲಿ ತಂದ್ರಿ ರಾಗಿ ಎಲ್ಲಿ ತಂದ್ರಿ ಅಂತ ಇದ್ರು. ಬಹಳ ಚೆನ್ನಾಗಿತ್ತು ಬುದ್ಧಿ, ಅಂಥ ರಾಗಿನ ಉತ್ತಮವಾಗಿ ಬೆಳೆದಿದ್ದೆ. ನಾನು ಶಾಲೆ ಬಿಡ್ತು ಅಂದರೆ ಹೊಲ, ಅದು ಬಿಟ್ಟರೆ ಶಾಲೆ ರೆಗ್ಯುಲರ್ ಆ ರೀತಿ ಹೆಸರು ಗಳಿಸ್ಕೊಂಡೆ ಬುದ್ಧಿ. ಹಸು ಕರು ಏನಾದರೂ ಮನೆಯಲ್ಲೇ ಸಾಕಿದ್ದ? ಹಸು ಇಟ್ಟಿದೆ ಬುದ್ಧಿ, ಇಲಾಚೆ ತಗೊಂಡಿದ್ದೆ ಪ್ರೀತಿಯಾಗಿ. ಡ್ರಾಮಾದ ನನ್ನ ಶಿಷ್ಯರು ಕಳಿಸಿದ್ರು, ಪೌರಾಣಿಕ ಡ್ರಾಮಾ ಕಳಿಸಿದ್ನಲ್ಲ, ಆ ಶಿಷ್ಯರು ಒಂದು ಇಲಾಚೆ ಕೊಟ್ಟರು, ಗುರುಗಳೇ ಇದನ್ನು ಸಾಕೊಂಡಿದ್ದ ಹೆಸರಾಗಿ ಅಂತ ಹೇಳಿದ್ರು. ಹಸುನ ಸಾಕಿದೆ, ತೆನೆ ಮಾಡಿದೆ, ಅವರು ಪ್ರಿಯ ಕೊಟ್ಟಿದ್ರು. ನಾನು 60,000 ರೂಪಾಯಿ ಮಾಡಿದೆ ಬುದ್ಧಿ, ಯಾಕೆಂದ್ರೆ ನೋಡ್ಕೊಳ್ಳೋರಿಲ್ವಲ್ಲ, ಎಲ್ಲ ಮಕ್ಕಳ ಶಾಲಾ ಕಾಲೇಜಿಗೆ ಹೊರಟೋಗ್ತಿದ್ರಲ್ಲ, ನೋಡ್ಕೊಳ್ಳಿರಲಿಲ್ಲ, ನಾನೇ ಒಬ್ಬರೇ ನೋಡ್ಕೋಬೇಕಲ್ಲ ಅಂದ್ಬಿಟ್ಟು ಹಸು ಕೊಟ್ಬಿಟ್ಟೆ ಬುದ್ಧಿ. ಈಗ ಒಂದು 30 ತೆಂಗಿನ ಗಿಡ ಹಾಕಿದ್ದೀನಿ ಅಂತ ನೀವು ಹೇಳ್ತೀರಿ. ಹೌದು ಬುದ್ಧಿ. ಎಷ್ಟು ವರ್ಷ ಆಯ್ತು ಹಾಕಿ? ಇದೆಲ್ಲ ಹಾಕಿ ಒಂದ 15 ವರ್ಷಗಳೇ ಆಯ್ತು. ಒಂದ 2 ಈಗ ಒಂದ್ 3-4 ಫಲ ಕೊಡ್ತಾವೆ. ಇನ್ನು ಕೆಲವು ಒಂಬಳೆ, ಇನ್ನು ಕೆಲವು ಒಂಬಳೆ ಕೀಳೋದ್ರಲ್ಲವೇ, ಇನ್ನೊಂದು ಒಂದು 10-12 ಗಿಡಗಳು ಸಣ್ಣ ಸಸಿಗಳು ನೆಟ್ಕೊಂಡು ನೀರು ಹಾಕ್ತಾ ಇದ್ದೀನಿ ಬುದ್ಧಿ. ಟಿ ವಿ ಎಸ್ ಗಾಡೀಲಿ ನಮ್ಮ ಗ್ರಾಮಕ್ಕೂ ಜಮೀನಿಗೂ ಒಂದು 2 ಪರ್ಲಾಂಗ್ ಆಗ್ತದೆ ಅಷ್ಟು. ನಾನು ನೀರ ಬೋರ್ ನೀರು ತಗೊಂಡು ಹೋಗ್ಬಿಟ್ಟು ಬೆಳೀತಾ ಇದ್ದೀನಿ ಬುದ್ಧಿ. ಬೋರ್ ನೀರು ಆ ಟಿ ವಿ ಎಸ್ ಗಾಡೀಲಿ ಎಳ್ಕೊಂಡು ಹೋಗ್ತೀನಿ ಬುದ್ಧಿ. ಎಲ್ಲರೂ ಗುರುಗಳೇ ಏನಪ್ಪಾ ಅಂತ ಕೇಳ್ತಿರು, ಇರ್ಲಿಯಪ್ಪ ಇದು ಬೆಳೆದ ಏನು ಈಗಲೂ ಹಂಗೆ ವ್ಯವಸ್ಥೆ, ಈಗಲೂ ಅದೇ ವ್ಯವಸ್ಥೆ ಬುದ್ಧಿ. ಇಲ್ಲ ಪಕ್ಕದಲ್ಲಿ ಕಾಲುವೆ ಇದೆ ಬುದ್ಧಿ, ಈಗ ಈ ಬೆಳೆಗೆ ತೊಂದರೆ ಇಲ್ಲ, ಕಾಲುವೆ ನೀರು ಬಿಟ್ಟವ್ರಿಗೆ ಹೇಮಾವತಿ ನಾಲೆ ಅಲ್ಲಿಗೆ ನಾನು ಒಂದು ಮೋಟರ್ ತಂದು ಮಡಿಕೊಂಡಿದ್ದೀನಿ ಕಾಲುವೆಗೆ ದಡಕ್ಕೆ, ಪೈಪ್ನ ಮುಗಿಸಿದ್ದೀನಿ. ಈಗ ಕಾಲುವೆಗೆ ಮೋಟರ್ ಮಡಿಕೊಂಡ್ಬಿಟ್ಟು ರಾಗಿಗೆ ಅನುಕೂಲ ಮಾಡ್ಕೊಳ್ತೀನಿ. ಒಂದು ಬೆಳೆಗೆ ಏನು ತೊಂದರೆ ಇಲ್ಲ, ಒಂದು ಬೆಳೆಗೆ ತೊಂದರೆ ಇಲ್ಲ. ತೆಂಗನ್ನ ಮಳೆ ಇಲ್ಲದೆ ಇದ್ದಾಗ ಕಾಲುವೆಲ್ ನೀರು ಇಲ್ಲದೆ ಇದ್ದಾಗ ಈ ತರ ಮಾಡಿದ್ದೀನಿ. ಬೋರ್ವೆಲ್ ನೀರೇ ತಂದು ಈ 30 ಗಿಡಕ್ಕೆ ನೀರು ಹಾಕಬೇಕು ಅಂದ್ರೆ ಎಷ್ಟು ನೀರು ಬೇಕಾಗುತ್ತೆ? ಸುಮಾರು ನೀರು ಬೇಕು ಬುದ್ಧಿ. ಅಂದ್ರೆ ನಾನು ಒಂದೇ ಸಮಯ ಇಟ್ಟಿಲ್ಲ, ಈಗ ಒಂದು 5 ನೆಟ್ಟರೆ ಮುಂದಕ್ಕೆ ಒಂದು 5, ಮುಂದೆ ಒಂದು ಈ ರೀತಿ ನೆಟ್ಕೊಂಡು ನೀರು ತಂದು ಹಾಕಿದ್ದೀನಿ. ಈಗ ಆ ರೀತಿ ಬೆಳೆಸಿ 30-38-39 ಸಸಿಗಳಿಗೆ ತಂದು ನಿಲ್ಲಿಸಿದ್ದೀನಿ ಬುದ್ಧಿ. ಮಧ್ಯ ಅಂತರ ಬೆಳೆಯಾಗಿ ರಾಗಿ ಬೆಳೀತೀರಿ? ಅಂತರ ಬೆಳೆ ರಾಗಿ ಬೆಳಿತೀನಿ. ಇನ್ನು ಮುಂಗಾರಿಗೆ ಈ ತಗಣಿ ದ್ವಿದಳ ಧಾನ್ಯ ಅಲಸಂದೆ ಮತ್ತು ಎಳ್ಳು ಬೆಳೆ ಬಿತ್ಕೊಂಡ್ರೆ ಈಗ ಹಸುಮಾರು